ಕವನವೇ ಸುಖ ಪಯಣ ಒಲವಿನ ಕವನ ಒಲವಿನ ಕವನ ಕನಸಿನಲ್ಲೂ ನೆನಸಲಿಲ್ಲ ಇಂಥ ಒಂದು ದಿನ ಇಂಥ ಒಂದು ದಿನ ಜೀವನವೇ ಸುಖ ಪಯಣ ಒಲವಿನ ಕವನ ಒಲವಿನ ಕವನ ಕನಸಿನಲ್ಲೂ ನೆನಸಲಿಲ್ಲ ಇಂಥ ಒಂದು ದಿನ ಇಂಥ ಒಂದು ದಿನ ಕಂಡ ಚನ ಕದ್ದು ನನ್ನ ಮನ ನಗುತ ನಿಂದವಳು ನೀನೆ ಒಂದು ನೋಟದಲ್ಲಿ ಒಂದು ಮಾತಿನಲ್ಲಿ ನನ್ನದೆತ್ತವರು ನೀನೆ ಒಮ್ಮೆ ಕಂಡ ಚನ ಕದ್ದು ನನ್ನ ಮನ ನಗುತ ನಿಂದವಳು ನೀನೆ ಒಂದು ನೋಟ ಸೊಗದ ಹೊನಲು ಸದಾ ಸುಖಿ ನೀ ಬಳಿರಲು ಜೀವನವೇ ಸುಖ ಪಯಣ ಒಲವಿನ ಕವನ ಒಲವಿನ ಕವನ ಬೆಳಕಾಗಿ ಜೀವ ಶ್ರುತಿಯಾಗಿ ಇರುವ ಸಿದಿ ದೇವಿ ನೀನು ಉಸಿರಲುಸಿರಾಗಿ ನಿಮ್ಮ ನೆರಳಾಗಿ ನಡೆವ ಸಹಜಾರಿ ನಾನು ಮನೆಯ ಬೆಳಕಾಗಿ ಜೀವ ಶ್ರುತಿಯಾಗಿ ಇರುವ ಸಿದಿ ದೇವಿ ನೀನು ತನು ಮನ ಬರುವೆ ನಿನಗೆ ಅದೇ ಮನ ಬಯಸು ಕೊಡುಗೆ ಜೀವನವೇ ಸುಖ ಪಯಣ ಒಲವಿನ ಕವನ ಒಲವಿನ ಕವನ ಕನಸಿನಲ್ಲಿ